ಶಂಕರ ಗುರು ಜಯ ಶಂಕರ ಗುರು ಶಂಕರ ಜಯ ಶಂಕರ ಶಂಕರ ಗುರು ಶಂಕರ ಜಯ ಶಂಕರ ಶಂಕರ ಗುರು ಶಂಕರ ಗುರು ಜಯ ಶಂಕರ ಗುರು ಗೀರ್ವಾಣಿ ಬರಬತ್ತ ಗುರು ನಾನ ಮಾರ್ಗ ಸಿದ್ಧಾಂತ ಗುರು ಷಣ್ಮತ ಸ್ಥಾಪಕ ಶಂಕರ ಗುರು ಶೃಂಗೇರಿ ಪುರದಾಸ ಶಂಕರ ಗುರು ತುಂಗಾವೀರ ವಿಹಾರ ಗುರು ಭಕ್ತ ಬೀಸದ ಕಲ್ಪತರು ಶಂಕರ ಗುರು ಜಯ ಶಂಕರ ಗುರು ಶಂಕರ ಜಯ ಜಯ ಶಂಕರ ಗುರು ಶಂಕರ ಜಯ ಜಯ ಶಂಕರ ಗುರು ಜಯ ಶಂಕರ ಗುರು ಜಯ ಶಂಕರ ಗುರು.